ಮಂತ್ರವ ಬೋಧಿಸಿ ಚಿಂತೆಯ ಬಿಡಿಸಿ ಎಂಥ ಮಾತು ಹೇಳಿದ ನಮ್ಮ ಎಂಥ ಮಾತು ಹೇಳಿದ ನಮ್ಮ ಎಂಥ ಶಾಂತ ಶ್ರೀ ಗುರುನಾಥ ಅಂತರಂಗರಿ ಬೆರೆತ ನಮ್ಮ ತನುಮನ ಧನವೋ ನಿನಗೆ ನೀಡಿ ತನುಮನ ಧನವೋ ನಿನಗೆ ನೀಡಿ ಏನೇನು ಮಾನ ಇಲ್ಲದಂಗ ಮಾಡಿ ಏನೇನು ಮಾನ ಇಲ್ಲದಂಗ ಮಾಡಿ ಸೂರ್ಯ ಚಂದ್ರರನ್ನು ಗೂಡಿ ಸೂರ್ಯ ಚಂದ್ರರನ್ನು ಗೂಡಿ ಉನ್ಮನಿ ಮಂದಿರ ನನ್ನದೋಳಾಡಿ ಸೂರ್ಯ ಚಂದ್ರರನ್ನು ಗೂಡಿ ಉನ್ಮನಿ ಮಂದಿರ ನನ್ನದೋಳಾಡಿ ಎಂಥ ಶಾಂತ ಶ್ರೀ ಗುರುನಾಥ ಅಂತರಂಗದೇ ಬೆರೆತ ನಮ್ಮ